ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ನೆರಳು ಪರದೆ ಮನೆಯಲ್ಲಿ ಸಸಿಗಳ ಉತ್ಪಾದನೆ ಕುರಿತು ಡಾಕ್ಟರ್ ಪಂಪಣ್ಣ ಅವರೊಂದಿಗೆ ಸಂದರ್ಶನ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ, ನಂತರ ಕುಷ್ಟಗಿಯ ಗೌರಮ್ಮ ಕುರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ನೆರಳು ಪರದೆ ಮನೆಯಲ್ಲಿ ಸಸಿಗಳ ಉತ್ಪಾದನೆ ಕುರಿತು ಡಾಕ್ಟರ್ ಪಂಪಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿ ಜೊತೆಗೆ ತೋಟಗಾರಿಕೆಗೂ ಕೂಡ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ತೋಟಗಾರಿಕೆ ಬೆಳೆಗಳು ನಮ್ಮ ದೈನಂದಿನ ಆಹಾರಗಳನ್ನು ಪೂರೈಸುವಂಥ ಒಂದು ಪ್ರಮುಖ ಆಕರ ಅಂತಾನೆ ಹೇಳ್ಬೋದು. ತೋಟಗಾರಿಕೆಯಲ್ಲಿ ಇತ್ತೀಚೆಗೆ ಬಹಳಷ್ಟು ಸಂಶೋಧನೆಗಳು, ಮುಂದುವರೆದ ತಾಂತ್ರಿಕತೆಗಳು, ಸಾಂಪ್ರದಾಯಿಕ ಪದ್ಧತಿಯಿಂದ ನಾವು ನವೀನ ತಾಂತ್ರಿಕತೆಗಳಿಗೆ ನಾವು ತೋಟಗಾರಿಕೆಯಲ್ಲಿ ಬಂದಿದ್ದೀವಿ. ಅದನ್ನು ಉತ್ಪಾದನೆ ಮಾಡುವಂತಹ ಒಂದು ವಿಧಗಳು, ಮಾರ್ಗಗಳು ಬೇರೆ ಆಗಿದ್ದಾವೆ. ಅಧಿಕ ಇಳುವರಿಯನ್ನು ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ನಮ್ಮ ರೈತರು ಅಲ್ಲಲ್ಲಿ ಅನುಸರಿಸ್ತಿದ್ದಾರೆ. ಮುಖ್ಯವಾಗಿ ಈ ನೆರಳು ಪರದೆಯಲ್ಲಿ ಈ ತರಕಾರಿ ಸಸಿಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅಂದರೆ, ಬೆಳೆಯೋದಷ್ಟೇ ಅಲ್ಲ, ಮುಖ್ಯವಾಗಿ ಸಸಿಗಳನ್ನು ಆರಂಭದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಆರೈಕೆ ಮಾಡುವಾಗ ಮಾತ್ರ ಮುಂದೆ ನಮಗೆ ಒಳ್ಳೆಯ ಆದಾಯ ಸಿಗುತ್ತೆ. ಈ ನಿಟ್ಟಿನಲ್ಲಿ ನೆರಳು ಪರದೆಯಲ್ಲಿ ಸಸಿಗಳ ಉತ್ಪಾದನೆ ಹೇಗೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ರೈತ ಬಾಂಧವರಿಗೆ ಒಂದು ನೆರಳು ಪರದೆಯಲ್ಲಿ ಸಸಿಗಳನ್ನು ಉತ್ಪಾದನೆ ಮಾಡಿದ್ರಪ್ಪ ಅಂತಂದ್ರೆ ಲಾಭ ಆಗ್ತದೆ, ಅದರ ಮಹತ್ವ ಏನು ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ತೋಟಗಾರಿಕೆ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ವೈ ಪಂಪಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಅಮರೇಶ್ ಅವರೇ. ಜಿಲ್ಲೆಯಲ್ಲಿ ನಾವು ಈ ಒಂದು ಎರಡು ನದಿಗಳನ್ನು ನಾವು ನೋಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ. ನಮ್ಮ ಮಾನವಿ ತಾಲೂಕು ಆಗಿರ್ಬೋದು, ದೇವದುರ್ಗ ತಾಲೂಕು ಆಗಿರ್ಬೋದು, ಜೊತೆಗೆ ಸಿಂಧನೂರಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅಲ್ಲಲ್ಲಿ ರೈತರು, ನಮ್ಮ ರಾಯಚೂರು ತಾಲೂಕು ಆಗಿರ್ಬೋದು, ಲಿಂಗಸ್ಕೂರು ತಾಲೂಕು ಆಗಿರ್ಬೋದು, ರೈತರು ಭಾಳಷ್ಟು ಒಳ್ಳೆ ಒಳ್ಳೆ ಒಂದು ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಿದ್ದಾರೆ. ಹೌದು, ಹೇಗೆ ಅನಿಸುತ್ತೆ ರಾಯಚೂರು ಜಿಲ್ಲೆಗೆ ನಾವು ತೋಟಗಾರಿಕೆ ತರಕಾರಿ ಬೆಳೆಗಳನ್ನು ನಾವು ನೋಡಿದಾಗ? ತರಕಾರಿ ಬೆಳೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇತ್ತೀಚೆಗೆ ರೈತರು ವಿವಿಧ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಪಡಗಂ ದೊಡ್ಡಿ ಅವೆಲ್ಲ ನೋಡಿದ್ರಿ ಈ ಭಾಗದಲ್ಲಿ, ಸಿಂಗನೋಡಿ ಆ ಕಡೆ ಎಲ್ಲ ಎಲ್ಲೆಲ್ಲಿ ಬಾವಿ ವ್ಯವಸ್ಥೆ ಇದೆ ಅಂತಲ್ಲಿ ಏನಿದೆ ಅವರು ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಹೆಚ್ಚು ನೀರಾವರಿ ವ್ಯವಸ್ಥೆ ಇರೋದ್ರಲ್ಲಿ ಏನಾಗಿದೆ, ಈಗ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಸಾಕಷ್ಟು ಮುಂದುವರೆದಂತಹ ರೈತರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಒಳ್ಳೊಳ್ಳೆಯ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಈಗ ನಾವು ಮುಖ್ಯವಾಗಿ ನಾವು ಈ ನೆರಳು ಪ್ರದೇಶದಲ್ಲಿ ಈ ಒಂದು ಸಸಿಗಳ ಉತ್ಪಾದನೆ ಅಂತಂದ್ರೆ, ಪ್ರಾರಂಭದಲ್ಲಿ ಒಳ್ಳೆಯ ಗುಣಮಟ್ಟದ ಸಸಿಗಳಿದ್ವಪ್ಪ ಅಂತಂದ್ರೆ ನಮಗೆ ಒಳ್ಳೆಯ ಇಳುವರಿ ಬರ್ತದೆ. ಒಳ್ಳೆಯ ಇಳುವರಿ ಬಂತಪ್ಪ ಅಂತಂದ್ರೆ ಒಳ್ಳೆಯ ಲಾಭ ಬರ್ತದೆ. ಈ ನಿಟ್ಟಿನಲ್ಲಿ ರೈತರು ಪ್ರಾರಂಭಿಕ ಹಂತದಲ್ಲಿ ಸಸಿಗಳ ಕಡೆ ಉತ್ಪಾದನೆ ಮಾಡಲಿಕ್ಕೆ ಗಮನವನ್ನು ಕೊಡೋದಿಲ್ಲ. ಹೌದು, ನಮ್ಮ ಮೊದಲ ಒಂದು ಮಡಿಗಳನ್ನು ಮಾಡ್ಕೋತಿದ್ರು, ತಾವೇ ಬೀಜ ಹಾಕ್ತಿದ್ರು. ಅದು ಒಂದು ಪ್ರೌಢಾವಸ್ಥೆಗೆ ಬಂದರೆ ಒಂದು 30-35 ದಿವಸ ಆದಮೇಲೆ ಸಸಿಗಳನ್ನು ಕಿತ್ತಿ ಆಮೇಲೆ ಹಾಕ್ತಾ ಇದ್ರು. ಹೌದು, ಇತ್ತೀಚೆಗೆ ಈ ನೆರಳು ಪರದೆಯಲ್ಲಿ ಸಸಿಗಳನ್ನು ಉತ್ಪಾದನೆ ಮಾಡಿ ಮತ್ತೆ ಅದನ್ನು ನಾವು ಹೊರಗಡೆ ತಂದು ಆರೋಗ್ಯಕರವಾಗಿ ಬೆಳೆಸಿ ಒಂದು ವ್ಯವಸ್ಥಿತವಾಗಿ ನಾವು ಮಾಡುವಂತಹ ಒಂದು ಪದ್ಧತಿ ತಮ್ಮ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು, ವೈಜ್ಞಾನಿಕವಾಗಿ ಸಸಿಗಳ ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಇತ್ತೀಚೆಗೆ ನಾವು. ಇದರ ಮಹತ್ವ ಏನು ಅಂತ ಹೇಳ್ತೀರಿ? ಇದು ರೈತರಿಗೆ ಲಾಭ ಅನ್ಸತ್ತಾ? ಹೌದು, ಸಾಮಾನ್ಯವಾಗಿ ನಾವೇನಾದ್ರು ಬೆದು ಕಬ್ಬಿಣದ ಒಂದು ಕೊಳವೆ ಚೌಕಟ್ಟು ಏನಿರ್ತದೆ ಅದಕ್ಕೆ ಪ್ಲಾಸ್ಟಿಕ್ ದಾರದಿಂದ ಮಾಡಿದಂತ ವಿವಿಧ ನೆರಳನ್ನು ಕೊಡುವಂತ ಪರದೆಗಳನ್ನ ಸಾಮಾನ್ಯವಾಗಿ ನಾವು 25, 35, 50, 75 ಈ ರೀತಿ ವಿವಿಧ ನೆರಳು ಕೊಡುವಂತ ಪರದೆಗಳಿರ್ತವೆ. ಅದನ್ನು ಒದಿಸಿ ಸಸಿಗಳನ್ನ ಬೆಳಿಲಿಕ್ಕೆ ಅನುಕೂಲವಾಗುವಂತೆ ನಿರ್ಮಿಸಿದಂತಹ ಕಟ್ಟಡಗಳೇನಿರ್ತವೆ ಅವಕ್ಕೆ ನಾವು ನೆರಳು ಪರದೆ ಮನೆ ಅಂತೀವಿ. ಸಾಮಾನ್ಯವಾಗಿ ಇದು ಖರ್ಚು ಹೆಚ್ಚಾಗ್ತದೆ. ನಾವು ಕಬ್ಬಿಣದ ಕೊಳವೆಯಿಂದ ಅಂತಂದ್ರೆ ಬಿದಿರಿನಿಂದ ಆದ್ರೆ ಮಾಡ್ಕೋಬಹುದು. ಸರ್ವೆ ಮರ, ನೀಲಗಿರಿ ಮರದ ಒಂದು ನೇರವಾದ ಒಂದು ಏನು ಕಾಂಡ ಇರ್ತವ, ಕೋಲು ಅಥವಾ ಕಾಂಡ ಅಂತೀವಿ ಅದನ್ನ, ಅಥವಾ ಕಲ್ಲಿನ ಕಂಬಗಳಿಂದ ಕೂಡ ನಾವು ಇದನ್ನ ನಿರ್ಮಿಸಬಹುದು. ಕಡಿಮೆ ಕೂಡ ನಾವು ನೆರಳು ಪರದೆ ಮನೆಗಳನ್ನ ನಿರ್ಮಾಣ ಮಾಡಬಹುದು. ಬಾಳಿಕೆ ಕಡಿಮೆ ಬರ್ತದೆ. ಈ ಕಬ್ಬಿಣದ ಮೆದುಕ ಕಬ್ಬಿಣದ ಕೊಳವೆಗಳನ್ನ ಮಾಡೋದ್ರಿಂದ ಬಾಳಿಕೆ ಹೆಚ್ಚು ಬರ್ತದೆ. ಆದ್ರೆ ಈ ಕಟ್ಟಿಗೆಯಿಂದ ಮಾಡೋದ್ರಿಂದ ನೀವು 3-4 ವರ್ಷಕ್ಕೆ ಏನಂತಾರೆ ಮತ್ತೆ ರೀಪ್ಲೇಸ್ ಮಾಡ್ಬೇಕಾಗ್ತದೆ. ನೀವು ಅಂದ್ರೆ ಸರಾಸರಿ ಇದನ್ನ ನಾವು ಎಷ್ಟು ಹೈಟ್ ಇರ್ಬೇಕಂತ ಹೇಳ್ತೀರಿ ನೆಲದಿಂದ? ನಾವು ನೆಲದಿಂದ ಸಾಮಾನ್ಯವಾಗಿ 8-10 ಅಡಿ ಕಡಿಮೆ ಅಂತಂದ್ರೆ ಎತ್ತರ ಇರಬೇಕು. 8-10 ಅಡಿ ಹೌದು, ಮನುಷ್ಯರು ಓಡಾಡಕ್ ಬರುವಂತ ಒಂದು ಎತ್ತರದಲ್ಲಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ 4 ಮೀಟರ್ ಇದ್ರೆ ಒಳ್ಳೆಯದು, 3-4 ಮೀಟರ್ ಅಂತ ಹೇಳ್ತೀವಿ. ಈಗ ನೆರಳನ್ನ ತಾವು ಹೇಳಿದ್ರಿ, ಈಗ ಶೇಕಡ 25, 35, 50, 75 ನೆರಳು ಕೊಡುವಂತ ಮನೆಗಳನ್ನ ನಿರ್ಮಾಣ ಮಾಡುವಂತದ್ದು ಅಂತಂದ್ರೆ ಹೇಗೆ? ಇದು ಪೂರ್ತಿ ನೆರಳು ಅಥವಾ ಪಾರ್ಶ್ವ ನೆರಳು ಇರ್ತದೆ? ಪೂರ್ತಿ ನೆರಳಿಲ್ಲ. ಪೂರ್ತಿ ನೆರಳು ಇದ್ರೆ ಯಾವುದೇ ಒಂದು ಗಿಡ ಬರೋದಿಲ್ಲ, ಸಸಿ ಅಥವಾ ಗಿಡ ಬರೋದಿಲ್ಲ. ಅದನ್ನ ಪಾರ್ಶ್ವ ನೆರಳು ಇರ್ತದೆ. ಚಿಕ್ಕ ಮಕ್ಕಳಿಗೆ ನಾವು ಯಾವ ರೀತಿ ಮನೆಯಲ್ಲಿ ಇಟ್ಟು ಆರೈಕೆ ಮಾಡ್ತೀವಿ ಅದೇ ರೀತಿ ಆರೈಕೆ ಮಾಡಬೇಕಾಗುತ್ತೆ ಸಸಿಗಳನ್ನ. ಆದ್ದರಿಂದ ತೊಟ್ಟಿಲಿನಲ್ಲಿ ಹಾಕಿಬಿಟ್ಟು ಫಸ್ಟ್ ಯಾವ ರೀತಿ ನಾವು ಮಕ್ಕಳನ್ನ ಬಿಸಿಲಿಗೆ ಹುಟ್ಟಿದ ಕೂಡಲೇ ಹೊರಗಡೆ ಹಾಕಂಗಿಲ್ಲ ನೋಡ್ರಿ, ಹೌದು, ಮನೆಯಿಂದ ಹೊರಗೆ ಹಾಕಂಗಿಲ್ಲ. ಅದೇ ರೀತಿ ಇವುಗಳನ್ನ ಸಸಿಗಳನ್ನ ಮೊದಲು ಏನಂತಂದ್ರೆ ಈ ನೆರಳು ಪರದ ಮನೆಯಲ್ಲಿ ನೆರಳಿನಲ್ಲಿ ಬೆಳೆಸೋದ್ರಿಂದ ಅವು ಉತ್ತಮವಾಗಿ ಮುಂದೆ ಹೆಚ್ಚು ಏನಂತಂದ್ರೆ ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆರೋಗ್ಯಕರವಾಗಿರ್ತವೆ, ಇಳುವರಿ ಕೊಡ್ಲಿಕ್ಕೆ. ನಾವು ನೋಡ್ತಾ ಇದ್ವಿ ರೈತ ಬಾಂಧವರು ತಾವೇ ಒಂದು ಬೋಧಗಳನ್ನ ಮಾಡ್ಕೋತಿದ್ರು, ಅವಾಗ ಬೀಜಗಳನ್ನ ಚೆಲ್ತಾ ಇದ್ರು, ಹಸುಗಳನ್ನ ಹಾಕ್ತಾ ಇದ್ರು, ಮಡಿಗಳನ್ನ ಮಾಡ್ಕೊಂಡು ಏನಂತಂದ್ರೆ ಸಸಿಗಳನ್ನ ಬೆಳೆಸ್ಕೊ. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಈ ರೀತಿ ಸಸಿಗಳನ್ನ ರೈತರು ಮಡಿಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಸಸಿಗಳು ಹೊರಗಡೆ ಇರೋದ್ರಿಂದ ಹೆಚ್ಚು ರೋಗ ಮತ್ತು ಕೀಟಗಳಿಗೆ ಏನಂತಂದ್ರೆ ಬಾಧೆ ಪಡ್ತವೆ. ಪ್ರಮುಖವಾಗಿ ವೈರಸ್, ಲೀಫ್ ಕರ್ಲ್ ವೈರಸ್ ಅಂತೀವಿ ಟೊಮ್ಯಾಟೋದ್ದು. ಈ ವೈರಸ್ಗಳು ಒಂದ್ಸ ಇರುವ ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗ್ತವೆ. ಸಾಮಾನ್ಯವಾಗಿ ಅದು ಆ ಕೀಟ ಏನಾದರೂ ಒಂದ್ ವೇಳೆ ಒಂದು ಗಿಡಕ್ಕೆ ಇದಾಗಿದ್ರೆ ಎಲ್ಲ ನರ್ಸರಿ ಎಲ್ಲ ಕಂಪ್ಲೀಟ್ ಎಲ್ಲ ಕಡೆನೂ ಹಬ್ಬಿಬಿಟ್ಟು ಎಲ್ಲಾ ಸಸಿಗಳಿಗೂ ಮೊದಲು ವೈರಸ್ ಕಾಣೋದಿಲ್ಲ ಮೊದಲೇ ಒಂದು ಹಂತದಲ್ಲಿ ಸಸಿಗಳ ಹಂತದಲ್ಲಿ. ಆಮೇಲೆ ನಂತರ ಒಂದು ಫೀಲ್ಡ್ಗೆ ಏನಾದರೂ ಹೋದಾಗ ಹಚ್ಚಿದಾಗ ಅವಾಗ ವೈರಸ್ ಏನಾಗುತ್ತೆ ಎಲ್ಲ ಕಡೆ ಹಬ್ಬಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಇರ್ತವೆ ಪ್ರಾಬ್ಲಮ್ ಇದೆ ಒಂದಿದ್ದು. ಎರಡನಾಗಿ ಮಣ್ಣಿನಿಂದ ಹರಡುವಂತಹ ರೋಗಗಳಿದಾವೆ ಕೆಲವೊಂದು, ಉದಾಹರಣೆಗೆ ಸಸಿ ಕೊಳೆ ರೋಗ ಅಂತೀವಿ, ಇದೇನಂತ ಮಣ್ಣಿನಿಂದನೇ ಬರ್ತದೆ. ಹೌದು, ಆ ಸಸಿಗಳು ಹಾಕಿದಾಗ ಏನಂತ ಈ ರೋಗ ಬರೋ ಒಂದು ಸಾಧ್ಯತೆ ಹೆಚ್ಚಿರ್ತದೆ. ಆಮೇಲೆ ಎಲ್ಲಾ ಸಸಿಗಳು ಒಂದೇ ಸಮನಾಗಿರಂಗಿಲ್ಲ ನೋಡ್ರಿ, ಒಂದು ಹೆಚ್ಚಿರ್ತದೆ, ಒಂದು ಉದ್ದ ಇರ್ತದೆ, ಒಂದು ಗಿಡ್ ಇರ್ತದೆ, ಒಂದು ಉದ್ದ ಇರ್ತದೆ. ಹಿಂಗಾಗಿ ಸರಿಯಾಗಿ ಇರೋದಿಲ್ಲ. ಈ ಬೀಜಗಳ ಮೊಳಕೆ ಪ್ರಮಾಣ ಕೂಡ ಕಡಿಮೆ ಇರ್ತದೆ. ಆದ್ರಿಂದ ಈಗ ಒಂದು ಬೀಜದ 1,000 ಬೀಜಕ್ಕೆ ಸುಮಾರಾಗಿ ಕೆಲವೊಂದು ಹೈಬ್ರಿಡ್ ತಳಿ ಏನಿದಾವೆ 2,000-3,000 ರೂಪಾಯಿ ದರನೂ ಇದೆ. 300 ರೂಪಾಯಿಯಿಂದ ಹಿಡಿದು 2,000-3,000 ರೂಪಾಯಿ ಕೆಲವೊಂದು ಏನಂತಂದ್ರೆ ಈಗ ಇಂಗ್ಲಿಷ್ ಸೌತೆಕಾಯಿ ಅಂತೀವಿ ಅದು 9-10 ರೂಪಾಯಿ ಕೂಡ ದರ ಇದೆ. ಹೌದು, ಆದ್ದರಿಂದ ಏನದ ಈ ಹೆಚ್ಚು ಮೊಳಕೆ ಪ್ರಮಾಣ ಬರಬೇಕು, ಆದ್ರಿಂದ ಹೆಚ್ಚು ಲಾಸ್ ಆಗ್ತದೆ. ಅದಕ್ಕೆ ಅದು ಒಂದಿದೆ. ಸಸಿಗಳ ಬೇರುಗಳ ಬೆಳವಣಿಗೆ ಕೂಡ ಅಷ್ಟು ಉತ್ತಮವಾಗಿರುವುದಿಲ್ಲ, ಒಂದಕ್ಕೊಂದು ಅಂಟ್ಕೊಂಡಿರ್ತದೆ, ಅದು ಸಮಸ್ಯೆ ಆಗ್ತದೆ ಮುಂದೆ ನೀವು ಹಚ್ಚಬೇಕಾದ್ರೆ. ಹಲವಾರು ಮಣ್ಣಿನಿಂದ ಹರಡುವಂತ ರೋಗಗಳೇನದವ ಮತ್ತು ಜಂತುಹುಳುಗಳು ಸಸಿ ಮಡಿಯಿಂದ ನಾವು ಹೊಲಕ್ಕೆ ಏನಾದ್ರೂ ನಾಟಿ ಮಾಡಿದಾಗ ಸಸಿಗಳನ್ನ ಅಂತ ಸಸಿಗಳನ್ನ ಅದು ಹೊಲಕ್ಕೂ ಕೂಡ ಹರಡುವಂತ ಸಾಧ್ಯತೆ ಇರುತ್ತೆ. ಈ ಎಲ್ಲ ತೊಂದರೆಗಳು ಏನಂತ ಮೊದಲು ಏನಂತ ಮಾಡ್ತಾ ಇದ್ವಲ್ಲ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸಿಕೊಂಡು ನಾಟಿ ಮಾಡುವಂತ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ನಾವು ಕಂಡು ಬರ್ತದೆ. ಈಗ ತಾವು ಹೇಳಿದ್ರಿ ಒಂದು ಒಳ್ಳೆ ವಿಚಾರ ಇದು ಅಂತಂದ್ರೆ ರೈತ ಬಾಂಧವರು ಈ ತಾವು ಹೊರಗಡೆ ಏನಾದರೂ ನಾಟಿ ಮಾಡಿ ಆಮೇಲೆ ಹಚ್ಚಿದ್ರಪ್ಪ ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲೇ ನಾವು ಒಂದು ಕೀಟನಾಶಕಗಳಿಗೆ ರೋಗನಾಶಕಗಳಿಗೆ ಸಿಂಪರಣೆ ಮಾಡುವಂತ ಒಂದು ಪ್ರಮಾಣ ಖರ್ಚು ಕೂಡ ಹೆಚ್ಚಾಗ್ತದೆ. ಹೌದು, ಅದು ಕೂಡ ಸಾಧ್ಯ. ಇದನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದು ಈ ಒಂದು ವಿಧಾನದಿಂದ. ಹೌದು. ಈ ನೆರಳು ಪರದೆ ಮನೆಗಳಲ್ಲಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಅನಾನುಕೂಲತೆಗಳು ನಾವು ಹೊರಗಡೆ ಮಾಡೋದ್ರಿಂದ ಆಗತ್ತಮ್ಮ ಅಂತ ಒಂದು ವಿಚಾರವನ್ನ, ಈ ಯಾವ ಯಾವ ಸಸಿಗಳನ್ನು ನಾವು ಈ ನೆರಳು ಪರದೆ ಮನೆಗಳಲ್ಲಿ ನಾವು ಹಾಕೋಬಹುದು, ಯಾವ್ಯಾವ ತರಕಾರಿ ಬೆಳೆಗಳಾಗಿರ್ಬೋದು ಅಥವಾ ಹಣ್ಣುಗಳ ಬೆಳೆ ಆಗಿರ್ಬೋದು, ಏನಂತೀರಿ? ಪ್ರಮುಖವಾಗಿ ತರಕಾರಿ ಬೆಳೆಗಳಾದಂಥ ಟೊಮೆಟೊ, ಬದನೆ, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಎಲೆಕೋಸು, ಹೂಕೋಸು, ಕಲ್ಲಂಗಡಿ, ನುಗ್ಗೆ, ಕರಿಬೇವು, ಇಂಥ ಸಸಿಗಳು ನಾವು ಬೆಳೆಸಬಹುದು. ಅಲ್ಲದೆ ಹೂವಿನ ಬೆಳೆಗಳು, ನಮ್ಮ ರೈತರು ಇತ್ತೀಚೆಗೆ ಹೂವಿನ ಬೆಳೆಯನ್ನು ಬೆಳೀತಾರೆ, ಸಾಮಾನ್ಯವಾಗಿ ಚೆಂಡು ಹೂವು ನಮ್ಮ ಭಾಗದಲ್ಲಿ, ಆಮೇಲೆ ಸೇವಂತಿಗೆ, ಕನಕಾಂಬರ ಬೆಳೀತಾ ಇದ್ದಾರೆ ಇಲ್ಲಿ, ಚೈನಾ ಯಾಸ್ಟರ್ ಬೆಳಿಬಹುದು, ಜರ್ಬರ, ಕಾರ್ನೇಷನ್ ಮುಂತಾದ ಸಸಿಗಳನ್ನ ಕೂಡ ನಾವು ನೆರಳು ಪರದೆ ಮನೆಗಳಲ್ಲಿ ವೈಜ್ಞಾನಿಕವಾಗಿ ಉತ್ಪಾದನೆ ಮಾಡಿ ಉತ್ತಮ ಗುಣಮಟ್ಟದ ಸಸಿಗಳನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಅಲಂಕಾರಿಕ ಸಸ್ಯಗಳನ್ನ, ಅಲಂಕಾರಿಕ ಸಸ್ಯಗಳನ್ನ ಕೂಡ ನಾವು ಬೆಳೆಯಬಹುದು. ಇದಲ್ದನೆ ಅಲಂಗ್ ಮನೆಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇದೆಯಲ್ಲ, ಅಂತ ಅಲಂಕಾರಿಕ ಸಸ್ಯಗಳನ್ನು ಕೂಡ ಈ ನೆರಳು ಪರದೆ ಮನೆಯಲ್ಲಿ ಬೆಳೆದ್ರೆ ಉತ್ತಮವಾದ ಒಂದು ಗುಣಮಟ್ಟದ ನಾವು ಗಿಡಗಳು ಬರ್ತವೆ, ಮಾರಾಟ ಮಾಡಿದ್ರೆ ಹೆಚ್ಚು ಲಾಭನೂ ಆಗ್ತದೆ. ಅಂದ್ರೆ ಎಲ್ಲಾ ರೀತಿಯ ತರಕಾರಿಗಳನ್ನು ನಾವು ನೆರಳು ಪರದೆ ಮನೆಗಳಲ್ಲಿ ನಾವು ಬೆಳಲಿಕ್ಕೆ ಅವಕಾಶ ಇದೆ. ಯಾವನ್ನ ನಾವು ಸಸಿಗಳನ್ನ ತೆಗೆದು ಹಚ್ತೀವಿ, ನಾರಚ್ಚದಂತೀವಲ್ಲ, ಸಾಮಾನ್ಯ ಗ್ರಾಮೀಣ ನಾರಚ್ಚು ಅಂತ ಯಾವುದೇ ಬೆಳೆ ಇರಲಿ, ಅದನ್ನ ನಾವು ಈ ನೆರಳು ಪರದೆ ಮನೆಯಲ್ಲಿ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಸಸಿಗಳನ್ನ ನಾವು ತಯಾರು ಮಾಡಬಹುದು. ಒಬ್ಬ ರೈತ ಈಗ ನಾನು ಹೇಳೋ ಪ್ರಕಾರ ಒಂದು ನೆರಳು ಪರದೆಯನ್ನ ಹಾಕೊಂಡ ಮೇಲೆ ತಾನೇ ಸ್ವಯಂ ಸಸಿಗಳನ್ನ ಉತ್ಪಾದನೆ ಮಾಡಬಹುದು ಅನ್ನೋ ಒಂದು ವಿಚಾರಕ್ಕೆ ಬಂದ್ರೆ ಅವನಿಗೆ ಏನೇನು ಪರಿಕರಗಳು, ವಸ್ತುಗಳು ಬೇಕಾಗ್ತದೆ, ಅವನಿಗೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ? ಮೊಟ್ಟ ಮೊದಲನೇ ಬೀಜ ಬೇಕಾಗುತ್ತೆ, ತನಗೆ ಯಾವ ತಳಿ ಅಥವಾ ಹೈಬ್ರಿಡ್ ಬೇಕಾಗ್ತದೆ ಅದು ಒಂದು ಬೀಜ ಒಂದು ಮೂಲ ಆಧಾರ. ಮೂಲ ಆಮೇಲೆ ಪ್ರೋಟ್ರೇಗಳು ಬೇಕಾಗ್ತದೆ, ಇತ್ತೀಚೆಗೆ ಪ್ರೋಟ್ರೇಗಳು ಅಂತ. ಆಮೇಲೆ ಕೋಕೋ ಪೀಟ್ ಅಂತೀವಿ, ಕೋಕೋ ಪೀಟ್ ಬೇಕಾಗ್ತದೆ. ಅಂದ್ರೆ ನಮ್ದು ಇದು ತೆಂಗಿನ ನಾರಿನಿಂದ ಬಂದಂತ ಒಂದು ವೇಸ್ಟ್ ಏನಿದೆ ಅದನ್ನ ಏನಂತಂದ್ರೆ ಅದು ಬೇಕಾಗ್ತದೆ. ಆಮೇಲೆ ರಸಗೊಬ್ಬರ, ಕೀಟನಾಶಕ, ರೋಗನಾಶಕ ಇತ್ಯಾದಿಗಳು ಇವೆಲ್ಲ ಬೇಕಾಗ್ತದೆ. ಈಗ ಪ್ರೋಟ್ರೇಗ್ ಬಂದ್ರೆ ಕೆಲವೊಂದು 60 ಇರ್ತವೆ, ಕೆಲವೊಂದು 90 ಇರ್ತವೆ, ಇವುಗಳ ರೇಟ್ ಎಷ್ಟಾಗುತ್ತೆ ರೈತ ಬಾಂಧವರು? ನಾವು ಖರ್ಚು ವೆಚ್ಚಗಳನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ, ನೋಡ್ಲೇಬೇಕಾಗ್ತದೆ. ಈಗ ಪ್ರತಿ ಪ್ರೋಟ್ರೇಗೆ ನಾವು ಬೇಕಾಗತ್ತಪ್ಪ ಅಂತಂದ್ರೆ ಸಸಿ ಉತ್ಪಾದನೆ ಮಾಡ್ಲಿಕ್ಕೆ ಏನ್ ರೇಟ್ ಸಿಗುತ್ತಂತೀರಿ? ಸಾಮಾನ್ಯವಾಗಿ ನಾವು ಬಳಸುವಂತ 98 ರಂಧ್ರಗಳು ಇರ್ತವೆ, ಅಂತ ಪ್ರತಿ ಪ್ರೋಟ್ರೇ ಬೆಲೆ ಸುಮಾರು 7.5 ರೂಪಾಯಿಗಳಿಂದ 10 ರೂಪಾಯಿಗಳಿದೆ. ಇದು ಕ್ವಾಲಿಟಿ ಮೇಲೆ ಹೋಗ್ತದೆ, ಗುಣಮಟ್ಟದ ಮೇಲೆ ಹೋಗ್ತದೆ. ನಮ್ಗೆ ಯಾವ ರೀತಿ ಒಂದು 15 ರೂಪಾಯಿ ಕೂಡ ಸಿಗ್ತದೆ ಈ ಗುಣಮಟ್ಟ. ಆಮೇಲೆ ಈ ರಂಧ್ರಗಳು ಹೆಚ್ಚು ಕಡಿಮೆ ನಿಮ್ಗೆ ಇದ್ರೆ ಅದೇ ದರದಲ್ಲಿ ಸಿಗ್ತವೆ ನಿಮ್ಗೆ. 50-40 ರಂಧ್ರಗಳಿಂದ ಹಿಡಿದು 25 ರಂಧ್ರದಿದೆ. ಯಾವ್ಯಾವ್ದು ನಾವು ಬೆಳೆಗಳನ್ನ ನಾವು ಬೆಳಿಬೇಕಂತ ಸೈಜ್ ಮೇಲೆ ಕೂಡ ಅದ್ರ ಪ್ರಕಾರ ನಾವೇನು. ಈಗ ತಾವು ಹೇಳಿದ ಹಾಗೆ ಈಗ ಪ್ರೋಟ್ರೇಗಳನ್ನ ಒಂದ್ಸಲ ತಗೊಂಡ್ರೆ ಈಗ ಅದನ್ನ 2-3 ವರ್ಷದವರೆಗೆ ಅಥವಾ 2-3 ಬೆಳೆಗಳಿಗೆ ನಾವು ಅದನ್ನ ಇಟ್ಕೋಬಹುದಾ? ಅಥವಾ ಕೆಲವೊಂದು ಉತ್ತಮ ಗುಣಮಟ್ಟ ತಗೊಂಡ್ರೆ ಇಟ್ಕೋಬಹುದು ನೀವು, ಕಡಿಮೆ ದರದಾಗ ತಗೊಂಡಪ್ಪ ಅಂದ್ರೆ. ರೈತರು ಕೆಲವೊಬ್ಬರು ರೈತರು ನಮ್ಮ ಪ್ರೋಟ್ರೇನಾಗೆ ನಾವು ನಮ್ಮ ಹೊಲಕ್ಕೆ ಒಯ್ದು ಅಲ್ಲೇ ಹಚ್ತೀವಿ ಅಂತಾರ, ಕೆಲವೊಬ್ರು ಕಿತ್ಕೊಂಡು ಹೋಗ್ತಿವಿ ಅಂತಾರ. ಆ ಸಸಿಗಳನ್ನ ಕಿತ್ಕೊಂಡು ಹೋಗಿ ಒಂದು ಬಾಕ್ಸ್ನಾಗ ಹಾಕೊಂಡು ಹೋಗಿ ಅಲ್ಲಿ ನಾವು ದೂರದ ಊರುಗಳಿಗೆ ಒಯ್ತು ಅಂತಾರ. ಹೌದು. ಅಂತ ಇದ್ದಿದ್ದಾಗ ಒಳ್ಳೆ ಗುಣಮಟ್ಟದ ತಗೊಂಡ್ಬಿಟ್ರೆ ನಿಮ್ಗೆ 2-3 ವರ್ಷದವರೆಗೆ ನೀವು ಸತತವಾಗಿ ಬಳಕೆ ಮಾಡ್ಕೋಬಹುದು. ಈಗ ತಾವು ಇನ್ನೊಂದು ಹೇಳಿದ್ರಿ, ಕೋಕೋ ಪಿಟ್. ಹೌದು. ಕೋಕೋ ಪಿಟ್ ತೆಂಗಿನ ನಾರನ್ನ ಅದನ್ನ ಪುಡಿ ಮಾಡಿ ಅದನ್ನ ಮಣ್ಣು ಹಾಕಿ ರಸಗೊಬ್ಬರ ಕೆಮಿಕಲ್ ಹಾಕಿ ಇದನ್ನ ಹೇಗೆ ಬಳಕೆ ಮಾಡಬಹುದು, ಇದ್ರ ರೇಟ್ ಹೇಗಿರ್ತದೆ? ಸುಮಾರು ಈಗ ಮಾರುಕಟ್ಟೆಯಲ್ಲಿ 10 ಕಿಲೋಗ್ರಾಮ್ ಬ್ಲಾಕ್ಗಳು ಬಂದಿದ್ದಾವೆ ಈಗ ಇತ್ತೀಚೆಗೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದಂತ ಕಾಂಪ್ರೆಸ್ಡ್ ಬ್ಲಾಕ್ ಅಂತ ಬರ್ತವೆ. ಅದು ಚಿಕ್ಕದಿರ್ತದೆ, ನಂತರ ಪುಡಿ ಮಾಡ್ಕೋಬಹುದು. ಅದು ನಾವು ಇಟ್ಟಂಗಿ ಅಂತೀವಲ್ಲ, ಇಟ್ಟಂಗಿ ಆಕಾರದ ಇರ್ತದೆ. ಅದು 10 ಕಿಲೋಗ್ರಾಮ್ ಒಂದು ಬ್ಲಾಕಿಗೆ 200-250 ರೂಪಾಯಿ ಆಗ್ತದೆ. ಇನ್ನೊಂದು ಪೌಡರ್ ಫಾರ್ಮ್ನಾಗ ಸಿಗ್ತದೆ, ನಿಮ್ ಚೀಲದಾಗ ಪೌಡರ್ನಾಗ ಸಿಗ್ತದೆ. ಹೌದು. 25 ಅಂದ ಅದು ಸ್ವಲ್ಪ ಏನಂತ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ. ಹೌದು, ಪ್ರಮಾಣಗಳು ಜಾಸ್ತಿ ಆಗ್ತದೆ. ಅದರಿಂದ ಏನಂದ್ರೆ 25 ಕಿಲೋಗ್ರಾಮ್ಗೆ 400-500 ರೂಪಾಯಿ ಆಗ್ತದೆ ನೋಡ್ರಿ. ಅಂದ್ರೆ ಮುಖ್ಯವಾಗಿ ತಾವು ಹೇಳಿದ ಹಾಗೆ ನೆರಳು ಪರದೆಯಲ್ಲಿ ನಾವು ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಮುಖ್ಯವಾಗಿ ಬೀಜ ಬೇಕು, ಪ್ರೋಟ್ರೇ ಬೇಕು, ಕೋಕೋ ಪಿಟ್ ಬೇಕು, ಕೋಕೋ ಪಿಟ್ ಸಣ್ಣ ಪ್ರಮಾಣದಲ್ಲಿ ನಮ್ಮ ರಸಗೊಬ್ಬರಗಳೆಲ್ಲ ಬೇಕಾಗ್ತದೆ. ಈ ಒಂದು ಸ್ವಲ್ಪವಾಗಿ ಬೇಕಾಗಿರೋದು ಬೀಜ ದ್ರಾವಣದಲ್ಲಿ ನಾವು ಅದ್ದಿ ಇಡಬೇಕಾಗ್ತದೆ, ನೆನೆಸಬೇಕಾಗ್ತದೆ. ನೀವು ರಾತ್ರಿ ಇಡೀ ನೆನೆಸಿಟ್ಟು ಒಳ್ಳೇದನ್ನ ಏನ್ ತೊಂದ್ರೆ ಇಲ್ಲ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನಾವು ಅದು ಕೋಕೋ ಪಿಟ್ ನಾನು ಯೂಸ್ ಮಾಡ್ಕೋಬಹುದು. ನಂತರ ಏನ್ ಮಾಡ್ಬೇಕು, ಈ ಕೋಕೋ ಪಿಟ್ ನ ಹಿಂಡಬೇಕು, ಜಾಸ್ತಿ ನೀರ್ ಇರಬಾರ್ದು ಸಸಿಗಳಿಗೆ. ಬೀಜ ಹಾಕಬೇಕಾದ್ರೆ ನೀರ್ ಇರ್ಕೊಳ್ತದೆ ಕೋಕೋ ಪಿಟ್, ಅದಕ್ಕೆ ಸ್ವಲ್ಪ ಹಿಂಡಿಬಿಟ್ಟು ಇದನ್ನ ಕೋಕೋ ಪಿಟ್ ನ ಈ ರಂಧ್ರಗಳಲ್ಲಿ ತುಂಬಬೇಕು. ತುಂಬಿದ ನಂತರ ಏನ್ ಮಾಡ್ಬೇಕು, ಈ ರಂಧ್ರಗಳಲ್ಲಿ ನಾವು ಪ್ರತಿಯೊಂದು ರಂಧ್ರಕ್ಕೂ ಒಂದೊಂದೇ ಬೀಜ ಹಾಕ್ಬೇಕು ಇಲ್ಲಿ. ನಂತರ ಮತ್ತೇನಂದ್ರೆ ಇದೇ ಹಸಿರುವಂತ ಕೋಕೋ ಪಿಟ್ ನ ಮೇಲೆ ಮುಚ್ಚಬೇಕು. ಮುಚ್ಚಿದ ನಂತರ ಸುಮಾರು 10 ಟ್ರೇಗಳನ್ನ ಈ ರೀತಿ ತಯಾರಿ ಮಾಡಿದಂತ ಟ್ರೇಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಅದ್ರ ಸುತ್ತನು ಏನಂತ ನಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಬೇಕು. ಚೀಲದಾಗ ಹೆಂಗ ಕಟ್ತೀವಿ ಅದ್ರ ಹೆಂಗ ಫುಲ್ ಎಲ್ಲ ಮುಚ್ಚಬೇಕು, ಅದ್ರ ಮುಚ್ಚಿ ಕಟ್ಟಬೇಕು. ಕಟ್ಟಿದ್ರೆ ಈ ರೀತಿ ಕಟ್ಟೋದ್ರಿಂದ ಏನಾಗ್ತದಂತಂದ್ರೆ ಈ ತೇವಾಂಶ ಕೂಡ ಉಳ್ಕೊಳ್ಳುತ್ತೆ, ಅಲ್ಲದೆ ಒಳಗಡೆ ಉಷ್ಣಾಂಶ ಹೆಚ್ಚಾಗುತ್ತೆ ಆದ್ದರಿಂದ ಮೊಳಕೆ ಪ್ರಮಾಣ ಹೆಚ್ಚಾಗುತ್ತೆ. ಇದನ್ನ ಸುಮಾರು 3-4 ದಿನಗಳಿಂದ ಅಷ್ಟೇ ಇಡಬೇಕು, ಹೆಚ್ಚು ದಿನ ಇಡಬಾರ್ದು. ಒಂದ್ ವೇಳೆ 4-5 ದಿವಸಕ್ಕಿಂತ ಜಾಸ್ತಿ ಇಟ್ಟರಪ್ಪಂತಾನೆ ಆ ಮೊಳಕೆ ಬಂದಂತ ಮೊಳಕೆಗಳು ಉದ್ದಕ್ಕಾಗಿ ಬಿಡ್ತಾವ, ಲ್ಯಾಂಕಿ ಅಂತೀವಿ ನಾವು, ತೆಳ್ಳಗೆ ಉದ್ದಕ್ಕಾಗಿ ಬಿಡ್ತಾವ, ಎಜಿಟೇಟ್ ಗ್ರೋತ್ ಆಗಿಬಿಡ್ತಾವ, ಆಮೇಲೆ ಬಿಳಿಚ್ಕೊಂಡ್ಬಿಡ್ತಾವ, ಹಸಿರು ಬಣ್ಣದ್ದಾಗಿರಂಗಿಲ್ಲ, ಗಟ್ಟಿ ಇರಂಗಿಲ್ಲ. ಅವೇನಾಗ್ತಾವ ನೀರು ಗೀರು ಹಾಕಿದಾಗ ಒಂದ್ ಮತ್ತೆ 3-4 ದಿವಸದಾಗ ಎಲ್ಲ ಒಣಗಿ ಹೋಗ್ತಾವ. ಆದ್ರಿಂದ ಮೊಳಕೆ ಬಂದ ತಕ್ಷಣನೇ ಈ ಪ್ರೋಟ್ರೇಗಳನ್ನ ಈ ಮೇಲೆ ಒದಿಸಿದೀವಲ್ಲ ಪ್ಲಾಸ್ಟಿಕ್ ಹೊದಿಕೆ ಹೊದಿಕೆನ ತೆಗೆದಾಕ್ಬಿಡು. ಸುಮಾರಾಗಿ 3-4 ದಿವಸ ಸಾಕು, ಹೆಚ್ಚು ಇಡಬಾರ್ದು. ಹೆಚ್ಚು ಇಡೋದ್ರಿಂದ ನಷ್ಟ ಜಾಸ್ತಿ ಆಗ್ತದೆ ಹೊರತು ಲಾಭ ಆಗೋದಿಲ್ಲ. ಅಂದ್ರೆ ಪ್ರೋಟ್ರೇಗಳು ನೆಲದ ಮೇಲೆ ಒಂದ್ರ ಪಕ್ಕದಲ್ಲಿ ನಂತರ ನಿಟ್ಟಿಡೋದು ಇದ್ರೊಳಗೆ ಹೊದಿಕೆಗಳನ್ನ ಹಾಕ್ಬೇಕಾದ್ರೆ, ಆ ನಂತರ ಇವು ನಾವೇನ್ ಪ್ಲಾಸ್ಟಿಕ್ ಹೊದಿಕೆಯಿಂದ ತೆಗೆದ ನಂತರ ಅವುಗಳನ್ನ ಏರ್ ಮಡಿ ಮಾಡಿರ್ತವ, ಅದರ ಮೇಲೆ ಒಂದರ ಪಕ್ಕದಲ್ಲಿ ಒಂದು ಸಾಲಾಗಿ ಹೊಂದಿಸ್ಕೋಬೇಕು. ಈಗ 3-4 ದಿನ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಿದ ತೆಗೆದ ಮೇಲೆ ದಿನ ನೀರು ಹಾಕ್ಬೇಕಾಗ್ತದೆ, ಇದರ ಆರೈಕೆ ಹೇಗೆ? ಪ್ರತಿದಿನವೂ ನಾವು ನೀರು ಹಾಕ್ಲೇಬೇಕು. ಇದನ್ನ ನಾವು ಸಿಂಪರಣೆ ಯಂತ್ರಗಳ ಮುಖಾಂತರ ಹನಿ ಹನಿ ನೀರು ಹರಿಸೋದು ಒಳ್ಳೇದು. ಈಗ ಫಾಗರ್ಸ್ ಅಂತ ಬಂದಿದ್ದಾವೆ, ಫಾಗರ್ಸ್ ಮಿಸ್ಟ್ ಅಥವಾ ಫಾಗರ್ಸ್, ಆ ರೀತಿ ನೆರಳು ಪಡೆದ ಮನೆಯೊಳಗೆ ಮಾಡ್ಕೊಂಡ್ರೆ ಒಳ್ಳೇದು. ಒಳ್ಳೇದು, ಒಂದ್ ವೇಳೆ ಆಗೋದಿಲ್ಲ ಅದೆಲ್ಲ ಖರ್ಚು ಜಾಸ್ತಿ ಆಗ್ತಂದ್ರೆ ನಿಮ್ಗೆ ಸಾಮಾನ್ಯವಾಗಿ ನಿಮ್ಗೆ ರೋಸ್ ಕ್ಯಾನ್ ಇರ್ತದೆ, ಬೇಡ ನೀವು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಇರ್ತದೆ, ಸಾಮಾನ್ಯವಾಗಿ ಇದು ಪವರ್ ಸ್ಪ್ರೇಯರ್ ಇರ್ತದೆ, ಕಡಿಮೆ ಒಂದ್ ಏನಂತಂದ್ರೆ ವಾಲ್ಯೂಮ್ ಇಟ್ಕೊಂಡು ಅದ್ರನ್ನ ಏನಂತಂದ್ರೆ ತುಂತುರಾಗಿರ್ಬೇಕು ನೀರ್, ಏನಂತಂದ್ರೆ ಬಹಳ ಸಣ್ಣ ಹನಿಗಳಾಗಿರ್ಬೇಕು, ಅದೇ ಸಸಿಗಳಿಗೆ ಯಾವುದೇ ರೀತಿ ತೊಂದರೆ ಕಿತ್ಕೊಂಡ ಮೇಲೆ ಬರ್ತಾವ. ನಾವು ಏನಾದ್ರು ಪೈಪ್ ಲಿಂದ ಹಿಡಿದು ನಾವು ನೀರ್ ಹಾಕ್ತಿವಿ ಅಂತಂದ್ರೆ ಜೋರಾಗಿ ನೀರ್ ಹಾಕಿದ್ರೆ ಈಗ ನಾವು ಮೋಟರ್ ಗಿಟ್ಟರ್ ತೊಳಿತಿರ್ತೀವಿ ಸೈಕಲ್ ಮೋಟರ್, ಅದೇ ರೀತಿ ನಾವು ನೀರ್ ಹಾಕ್ತಿವಿ ಅಂತಂದ್ರೆ ಎಲ್ಲ ಸಸಿಗಳೆಲ್ಲ ಕಿತ್ಕೊಂಡ್ಬಂದು ನಮ್ಗೆ ಎಲ್ಲ ನಷ್ಟ ಆಗ್ತದೆ. ಜೊತೆಗೆ ಈಗ ತಾವು ಹೇಳಿದ ಹಾಗೆ ಕೊಕ್ಕೋ ಪಿಟ್ಟನ್ನ ಹಾಕಿದ್ವಿ, ಅದನ್ನ 3-4 ದಿವಸ ಆದ್ಮೇಲೆ ಮುಚ್ಚಿಟ್ಟಿವಿ, ಇದಕ್ಕೆ ರಸಗೊಬ್ಬರ ಏನಾದ್ರೂ ಕೊಡ್ಬೇಕಾ? ಹೌದು, ಅದಕ್ಕಿಂತ ಮೊದಲು ಏನಂದ್ರೆ ಇದ್ರ ಈ ರೀತಿ ಸಸಿಗಳನ್ನ ಪ್ಲಾಸ್ಟಿಕ್ ಟನಲ್ಗಳನ್ನ ಸಣ್ಣ ಟನಲ್ಗಳನ್ನ ಮಾಡಿಟ್ರೆ ಒಳ್ಳೇದು ಮಳೆಗಾಲದಾಗ, ಇಲ್ಲಿ ಮಳೆಯಿಂದ ನಾವು ಏನಂತ ರಕ್ಷಿಸಬಹುದು ಮಳೆಗಾಲಿಗೆ. ಅದೇ ರೀತಿ ಒಳಗಡೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಉಷ್ಣಾಂಶ ಅವು ಚೆನ್ನಾಗಿ ಬರ್ತವೆ, ಮೊಳಕೆ ಚೆನ್ನಾಗಿ ಬರ್ತವೆ, ಸಸಿಗಳು ಚೆನ್ನಾಗಿ ಬರ್ತವೆ. ಅದರಿಂದ ಟನಲ್ ಒಳಗೆ ಇಡೋದು ನಾನು ಏನಂತ ಒಂದು ಉತ್ತಮವಾದ ಒಂದು ವಿಧಾನ. ಅಲ್ಲದೆ ತಾವು ರಸಗೊಬ್ಬರ ಬಗ್ಗೆ ಕೇಳಿದ್ರಿ, ಹೌದು, ಬಿತ್ತನೆ ಮಾಡಿದ 12 ದಿವಸಕ್ಕೆ ಒಂದ್ಸಲ, ಆಮೇಲೆ 20 ದಿವಸಕ್ಕೆ ಒಂದ್ಸಲ, 2 ಸಲ ಏನಂದ್ರೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ನೀರಿನಲ್ಲಿ ಕರಗುವಂತ 19 19 19 ಅಂದ್ರೆ 19 ಸಾರಜನಕ 19 ರಂಜಕ 19 ಪೊಟ್ಯಾಶ್ ಇರುವಂತಹ ರಸಗೊಬ್ಬರವನ್ನು ಬೆರೆಸಿ ಈ ಪ್ರೋಟ್ರೇಗೊಳಗೆ ನಾವು ಸುರಿಬೇಕು. ಇದಕ್ಕೆ ಸಸ್ಯ ಸಂರಕ್ಷಣೆ ಅಂತ ಹೇಳ್ತೀವಲ್ಲ ನಾವು, ರೋಗ ಹೇಗೆ ನಿರ್ವಹಣೆ ಮಾಡುವಂಥದ್ದು? ಮುಂಜಾಗ್ರತಾ ಕ್ರಮವಾಗಿ ನಾವೇನಂದ್ರೆ ಪ್ರತಿ ಲೀಟರ್ ನೀರಿಗೆ 0.3 ಗ್ರಾಂ ಇಮಿಡಾಕ್ಲೋಪಿಡ್ ಮತ್ತು 1 ಗ್ರಾಂ ಕಾರ್ಬಂಡೇಜಮ್ ಇದನ್ನ ಬೆರೆಸಿ ಸಸಿಗಳಿಗೆ ಸಿಂಪರಣೆ ಮಾಡ್ಬೇಕು. 3 ಸಲ ಸಿಂಪರಣೆ ಮಾಡ್ಬೇಕು, 3-4 ಸಲ ಸಿಂಪರಣೆ ಮಾಡ್ಬೇಕು, ಪ್ರತಿ ವಾರಕ್ಕೊಂದ್ಸಲ. ಇದರಿಂದ ಸಸಿಗಳನ್ನ ರಸ ಹೀರುವಂತಹ ಕೀಟಗಳಿಂದ ರಕ್ಷಿಸಬಹುದು, ಅಲ್ಲದಂದೆ ಕೊಳೆ ರೋಗ ಏನ್ ಬರ್ತದ ಅದರಿಂದ ಕೂಡ ನಾವು ರಕ್ಷಿಸಬಹುದು. ಇದುವರೆಗೆ ನೆರಳು ಪರದೆ ಮನೆಯಲ್ಲಿ ಸಸಿಗಳ ಉತ್ಪಾದನೆ ಕುರಿತು ಡಾಕ್ಟರ್ ಪಂಪಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಅಮರೇಶ್ ಆಶಿಹಾಳ್. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಸಂಸ್ಕರಣೆ ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಮತ್ತು ಕಲಬುರಗಿ ಕೇಂದ್ರದಿಂದ ಸಂಜೆ 7:15 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಪ್ರತಿ ಬುಧವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಈಗ ಕೇಳಿ ಕುಷ್ಟಗಿಯ ಗೌರಮ್ಮ ಕುರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ವಾಟಿ ಮೇಲಾಗೆ ಮಲೆಗನೆಯನ್ನು ಕಂದ ಮೋತಿನ ದೃಷ್ಟಿ ತಗದೇವೆ, ಮೋತಿನ ದೃಷ್ಟಿ ತಗದೇವೆ, ಮೋತಿನ ದೃಷ್ಟಿ ತಗದೇವೆ, ಮೋತಿನ ದೃಷ್ಟಿ ತಗದೇವೆ. ಆಸಿಗೆಯ ಸೆನೆ ಮಲ್ಲಿಗೆ ಸೋಸೆನೆ ಮಾಡಿ ಕದರಳ ಮಗ ಮುಂದ ಮಾಡಿ ಕದರಳ ಮಗ ಮುಂದ ಎನ್ನೆ ಕಂದ ಮ್ಯಾಗಳ ಗುರವಿನ ದಯವಿರಲೆ, ಮ್ಯಾಗಳ ಗುರವಿನ ದಯವಿರಲೆ, ಮ್ಯಾಗಳ ಗುರವಿನ ದಯವಿರಲೆ, ಮ್ಯಾಗಳ ಗುರವಿನ ದಯವಿರಲೆ. ಆಸಿಗೆಯ ಸೆನೆ ಮಲ್ಲಿಗೆ ಸೋಸೆನೆ ಮಾಡಿ ಕದರಳ ಮಗ ಮುಂದ ಮಾಡಿ ಕದರಳ ಮಗ ಮುಂದ ಎನ್ನೆ ಕಂದ ಮ್ಯಾಗಳ ಗುರವಿನ ದಯವಿರಲೆ, ಮ್ಯಾಗಳ ಗುರವಿನ ದಯವಿರಲೆ, ಮ್ಯಾಗಳ ಗುರವಿನ ದಯವಿರಲೆ, ಮ್ಯಾಗಳ ಗುರವಿನ ದಯವಿರಲೆ. ಆಡಿ ಬನನ್ನ ಕಂದ ಓಡಿ ಬನನ್ನ ಕಂದ ತೆಂಗಿನ ಹಾಲ ತೆಳೆ ನೇರ, ತೆಂಗಿನ ಹಾಲ ತೆಳೆ ನೇರ, ತೊಗಂದು ಬಾಂಗರದ ಮಕವ ತೊಳದೇವೆ, ಬಾಂಗರದ ಮಕವ ತೊಳದೇವೆ, ಬಾಂಗರದ ಮಕವ ತೊಳದೇವೆ, ಬಾಂಗರದ ಮಕವ ತೊಳದೇವೆ. ಆಡಿ ಬನನ್ನ ಕಂದ ಓಡಿ ಬನನ್ನ ಕಂದ ತೆಂಗಿನ ಹಾಲ ತೆಳೆ ನೇರ, ತೆಂಗಿನ ಹಾಲ ತೆಳೆ ನೇರ, ತೊಗೊಂಡು ಬಾಂಗರ ಮಕವ ತೊಳದೇವೆ, ಬಾಂಗರದ ಮಕವ ತೊಳದೇವೆ, ಬಾಂಗರದ ಮಕವ ತೊಳದೇವೆ, ಬಾಂಗರದ ಮಕವ ತೊಳದೇವೆ. ಬಾಳ ಮಕ್ಕಳಿರಲಿ ಬಡತನ ನನ್ನಗಿರಲಿ, ಬಡತನ ಚಿಂತೆ ನನ್ನಗಿರಲಿ, ಬಡತನ ಚಿಂತೆ ನನ್ನಗಿರಲಿ. ಅನ್ನ ಗುರುವೆ ಮಾರಯರ ಗೊಡವಿ ನಮಗ್ಯಾಕ, ಮಾರಯರ ಗೊಡವಿ ನಮಗ್ಯಾಕ, ಮಾರಯನ ಗೊಡವಿ ನಮಗ್ಯಾಕ, ಮಾರಯರ ಗೊಡವಿ ನಮಗ್ಯಾಕ. ಬಾಳ ಮಕ್ಕಳಿರಲಿ ಬಡತನ ನನ್ನಗಿರಲಿ, ಬಡತನ ಚಿಂತೆ ನನ್ನಗಿರಲಿ, ಬಡತನ ಚಿಂತೆ ನನ್ನಗಿರಲಿ. ಅನ್ನ ಗುರುವೆ ಮಾರಯರ ಗೊಡವಿ ನಮಗ್ಯಾಕ, ಮಾರಯರ ಗೊಡವಿ ನಮಗ್ಯಾಕ, ಮಾರಯರ ಗೊಡವಿ ನಮಗ್ಯಾಕ, ಮಾರಯನ ಗೊಡವಿ ನಮಗ್ಯಾಕ. ಬೊಂಬೈ ಬಾಜರದಾಗ ಹೋಗಿ ನಿಂತಾಳ ಬಾತಾಯಿ ಬಾವೋಗಾನೆ, ನಗರ ಬಾಜರದಾಗ ನಗುತ್ತ ನಿಂತಾಳ ನಡಿತಾಯಿ ಗೊಡೆ ಗೋಗಾನೆ, ಬೊಂಬೈ ಬಾಜರದಾಗ ಹೋಗಿ ನಿಂತ ಹೋಗನೆ ಕರಿದೆ ಮಾಯಾ ನಿಂತಾಳ ನಡೀತಾ ಏ ಗುಡಿ ಗೋಗಾನೆ ಬರತಾಳನು ಆರೆಯ ಸವರಿದೆ ತೋದ ಮಲೆಗೆ ಅರವಿನೇ ಬೊಂಬೈ ಬಾಜರದಾಗ ಹೋಗಿ ನಿಂತಾಳ ಬಾತಾಯಿ ಬಾ ಹೋಗನ ನಗರ ಬಾಜರದಾಗ ನಗುತ್ತ ನಿಂತಾಳ ನಡಿತಾಯಿ ಗುಡಿಗೋಗನ ಭದ್ರವೋದ ಬಳೆ ಸರ ಭದ್ರವೋದ ಎಷ್ಟು ಸೈಸರೆ ಇದುವರೆಗೆ ಕುಷ್ಟಗಿಯ ಗೌರಮ್ಮ ಕುರಿ, ಶರಣವ್ವ, ನಿಂಗವ್ವ, ಸುಮಂಗಲ ಮತ್ತು ಗಿರಿಜಾದೇವಿ ಅವರಿಂದ ಸಂಪ್ರದಾಯ ಪದಗಳನ್ನು ಕೇಳಿದ್ರಿ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ರಾಯಚೂರಿನ ಪೇಟೆ ಧಾರಣೆ: ಕಡಲೆಕಾಳು 4,500 ರೂಪಾಯಿಯಿಂದ 4,812 ರೂಪಾಯಿ, ಹತ್ತಿ 7,600 ರೂಪಾಯಿಯಿಂದ 8,250 ರೂಪಾಯಿ, ಅಲಸಂದಿ 6,859 ರೂಪಾಯಿಯಿಂದ 6,909 ರೂಪಾಯಿ, ಶೇಂಗಾ 5,091 ರೂಪಾಯಿಯಿಂದ 8,120 ರೂಪಾಯಿ, ಜೋಳ 3,400 ರೂಪಾಯಿಯಿಂದ 5,412 ರೂಪಾಯಿ, ಭತ್ತ ಸೋನಾ ಮಸೂರಿ 1,414 ರೂಪಾಯಿಯಿಂದ 2,526 ರೂಪಾಯಿ, ತೊಗರಿ ಕೆಂಪು 4,005 ರೂಪಾಯಿಯಿಂದ 7,832 ರೂಪಾಯಿ, ತೊಗರಿ ಬಿಳಿ 7,000 ರೂಪಾಯಿಯಿಂದ 7,230 ರೂಪಾಯಿ. ಲಿಂಗಸ್ಕೂರಿನ ಪೇಟೆ ಧಾರಣೆ: ಕೆಂಪು ತೊಗರಿ 6,500 ರೂಪಾಯಿಯಿಂದ 7,615 ರೂಪಾಯಿ. ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ: ಒಣ ಮೆಣಸಿನಕಾಯಿ ಕನಿಷ್ಠ